ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೋಳಿ ಸಾಕಾಣಿಕೆ ಮತ್ತು ತೋಟಗಾರಿಕೆ ಕುರಿತು ಜೋಯ್ಡಾದ ಅಮರ್ ಎಂ ಗವಾಲ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಅಮರ್ ಮೋಹನ್ ಗವಾಲ್ಕರ್ ಇದ್ದಾರೆ. ಇವರು ಕೋಳಿ ಫಾರ್ಮ್ ಮಾಡಿದ್ದಾರೆ, ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾರೆ, ಅವರ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಅಮರ್. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕೋಳಿ ಸಾಕಾಣಿಕೆ, ತೋಟಗಾರಿಕೆ, ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೆಲ್ಲ? ಕೋಳಿ ಸಾಕಾಣಿಕೆ ಸರ್ 5 ವರ್ಷ ಆತ, ಮತ್ತೆ ಇದು ತೋಟ ಬಹಳ ವರ್ಷದಿಂದ ಇದೆ. ಭತ್ತ ಮಾಡ್ತೇವೆ, ಸುಪಾರಿ ಗಿಡನ ಈಗ 1-3 ವರ್ಷ ಆತ ಹಚ್ಚಿದೀವ. ಅದರೊಳಗ ಸ್ವಲ್ಪ ಬಾಳೆ ಗಿಡ ಹಚ್ಚಿ ಅದ ಕ್ರಾಪ್ ತಗೊಂಡ ಬಾಳಿದ ಗಿಡ ಇನ್ನು ಲೇಟ್ ಐತೆ ಬಾಳ, 2-3 ವರ್ಷ ಹೋಗುತ್ತೆ. 3 ವರ್ಷ ಬೆಳೆಯೋದು, ಇನ್ನೊಂದು 3-4 ವರ್ಷ ಬೇಕು. ಬಾಳೆ ಮುಂಚಿನಿಂದ ಬೆಳೀತಿದ್ರ? ಇಲ್ಲ, ಈಗ ಅದು ಸುಪಾರಿ ಗಿಡ ಹಚ್ಚಿದ ನಂತರ ಅದ್ರೊಳಗೆ ಸ್ವಲ್ಪ ಅದು ಬೇಕಲ್ಲ, ಅದು ಅದ್ರ ಸಲುವಾಗ ಹಚ್ಚಿದ್ವಿ. ಹೇಗೆ ಬರ್ತಾ ಇದೆ ಬಾಳೆ? ಬಾಳೆ ಬರ್ತೈತಿ ಸರ್. ಈಗ ಸ್ವಲ್ಪ ಕೊರೋನಾ ಸಲುವಾಗ ರೇಟ್ ಇಲ್ಲ ಸರ್. ಬಾಳೆ ಮುಗಿತಲ್ಲ, ಇನ್ನೇನು ಕೊರೋನಾ ಮುಗಿದ ಕರೆ ಯಾರು ತಿನ್ನೋದಿಲ್ಲ ಸರ್. ಅದ ಸ್ವಲ್ಪ ಸರ್ದಿ ಆಗ್ತದಲ್ಲ, ಅದ್ರ ಸಲುವಾಗ ಸ್ವಲ್ಪ ಡೌನ್ ಐತಿ ಸರ್ ಮಾರ್ಕೆಟ್. ಅದ ಚಳಿಗಾಲದೊಳಗೆ ಒಂದ್ ಸ್ವಲ್ಪ ಡೌನ್ ಇದೆ, ಚಳಿ ಬಾಳ ಇದೆಲ್ಲ, ಅದ್ರ ಸಲುವಾಗಿ ಡೌನ್ ಆಗಿಬಿಟ್ಟಿದ್ದು. ಆದ್ರೂ ಹೇಗೆ ಮಾರಾಟ ಮಾಡೋದು, ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲಿ ಬಂದು ತಗೊಂಡು ಹೋಗ್ತಾರ ಸರ್, ಅವ್ರ ಗಾಡಿ ಕಳಿಸ್ತಾರ. ಅವರೇ ರೇಟ್ ಫಿಕ್ಸ್ ಮಾಡೋದು? 8-10 ರೂಪಾಯಿ ಕೆಜಿ ರೇಟ್ ಸಿಗ್ತದೆ. ಯಾವ ತಳಿ ಅದು, ಲೋಕಲ್? ಇಲ್ಲ, ಜೀನೇನ್ ಸರ್, ಲೋಕಲ್ ಇದೆ ಸ್ವಲ್ಪ. ಲೋಕಲ್ ಚಲೋ ಸರ್, ಈ ಕಡೆ ಹೋಗ್ಬಿಡುತ್ತೆ ಗೋವಾ ಯಾವ್ದು ತಗೊಂಡು ಹೋಗ್ತಾರ, ಅದು ಜೀನೇನ್ ಅಂತ. ಜೀನೇನ್ ದೊಡ್ಡ ಗೊನೆ ಬರುತ್ತೆ, ಒಮ್ಮೆಗೆ ಕಟಾವಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಬೆಳೆದಂತ ಉತ್ಪನ್ನ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ಹೋಗ್ತೈತೋ ಹೇಗೆ? ಹೌದು, ಇಲ್ಲಾಂದ್ರೆ ಇಲ್ಲಿಂದ ಒಂದು ಬಿಡಿ ಅಂತ ಐತೆ, ಅಲ್ಲಿಂದ ಒಬ್ಬನ ತಗೊಂಡು ಹೋಗ್ತಾನೆ ಸರ್. ಇಲ್ಲಾಂದ್ರೆ ಯಾರು ಗೋವಾದ ಬರ್ತೈತೆ, ಅದು ಸದಾ ಲೋಕಲ್ ವೆರೈಟಿ ಗೋವಾ ಬಹಳ ಹೋಗ್ತದೆ ಸರ್. ವೆಲ್ಚನ್ ಅಂತ ಇದ್ರಿ, ಅದು ಸರ್ ಗೋವಾ ಹೋಗ್ತದೆ. ಈಗ ಕೋಳಿ ಸಾಕಾಣಿಕೆ 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ಮನೆಗಿನ ನೀವ ಕಟ್ಟಿದ್ದೀರಲ್ಲ? ಹೌದು, ಕೋಳಿ 2 ಶೆಡ್ ಅದಾವ ಸರ್, 4,000, 8,000 ಐತಿ ಟೋಟಲ್. ಮಾಂಸಕ್ಕಾಗಿ ಕೋಳಿ ಸಾಕಾಣಿಕೆ? ಬಾಯ್ಲರ್ ಸರ್, ಬಾಯ್ಲರ್. ಏನಂದ್ರೆ ಸರ್, ಕಂಪ್ನಿ ಇದಾವ ಕ್ವಾಲಿಟಿ, ಈಗ ಮಾಂಡ್ವಿ ಅಂತ ಕಂಪ್ನಿ ಇದೆ, ಗೋವಾದ ಕಂಪ್ನಿ ಅದ. ಅವ್ರು ನಮ್ಮ ಚಿಕ್ಸ್ ಕೊಡ್ತಾರೆ ಸರ್, ನಮ್ಮರಿ ನಾವು ಎಲ್ಲ ದೊಡ್ಡ ಮಾಡಿ ಕೊಡುದು ಅವ್ರಿಗೆ. ಅವರ ಔಷಧ ಪ್ಲಸ್ ಫೀಡ್ಸ್ ಎಲ್ಲ ಅವ್ರು ಕೊಡ್ತಾರೆ, ನಾವು ಬಾಕಿ ಲೇಬರ್ ಕೆಲಸ ನಾವು ಮಾಡೋದು. ಎಷ್ಟು ತಿಂಗಳು ಅಂದ್ರೆ ಎಷ್ಟು ದಿನ ಬೇಕಾಗುತ್ತದೆ ಬೆಳೆಸಕ್ಕೆ? ನಿಮಗೆ ಒಂದು 40 ದಿವಸ ಬೇಕು ಸರ್. 40 ದಿವಸನಾಗ 1 ಕಿಲೋ 800 ಗ್ರಾಮ್, 2 ಕಿಲೋಮೀಟರ್ ಆಗ್ತದೆ ಸರ್ ಅದು 40 ದಿವಸನಾಗ. ದಿನಾನು ಏನ್ ಕೆಲಸ ಇರ್ತದೆ ಕೋಳಿ ಶೆಡ್ ಅಲ್ಲಿ? ದಿನ ಮೊದಲ 8 ದಿವಸ ಸ್ವಲ್ಪ ಕೆಲಸ ಜಾಸ್ತಿ ಇರ್ತೈತಿ, ಯಾಕಂದ್ರೆ ಅದು ಸಣ್ಣ ಮರಿ ಇರ್ತದಲ್ಲ, 1 ದಿವಸದ ಮರಿ ಇರ್ತೈತಿ. ಅವ್ರು ಸ್ವಲ್ಪ ಹೀಟಿಂಗ್ ಕೊಡುದಿತ್ತು, ಡೈಲಿ ಹೀಟಿಂಗ್, ನೈಟ್ ಫುಲ್ ಹೀಟಿಂಗ್. ಈಗ ಚಳಿ ಭಾಳ ಇದೆ ಅಲ್ಲ, ಅವಳು ಹೀಟಿಂಗ್ ಒಂದು ಟೆಂಪರೇಚರ್ ಐತಿ, ಅಷ್ಟು ಟೆಂಪರೇಚರ್ ಮೇಂಟೈನ್ಸ್ ಮಾಡ್ಬೇಕು ಅಲ್ಲಿ. ನಾವು ಅದೇ ಇಡ್ಲಿ ತಗೊಂಬರ್ತೇನೆ ಧಾರವಾಡದಿಂದ, ಅದು ಡಬ್ಬೆ ಒಳಗೆ ಹಾಕಿ ಎಲ್ಲ ಇಡ್ತೇವೆ ಸರ್. ಅಲ್ಲೆಲ್ಲ ಅದ ಬೆಂಕಿ ಹಚ್ಚಿನ ನಂತರ ಅಷ್ಟು ಇದು ಮಾಡ್ತದ ಫುಲ್. ಟೆಂಪರೇಚರ್ ಬರೋಬರ್ ಮೇಂಟೈನ್ ಆಗ್ತದೆ ಸರ್. ಅದು ತೀರಾ ಜಾಸ್ತಿನೂ ಆಗ್ಬಾರ್ದು, ಜಾಸ್ತಿನೂ ಆಗ್ಬಾರ್ದು ಸರ್. ಆ ಚಳಿ ಆತಂದ್ರೆ ಸರ್ ಅವರು ಏನೇ ಮಾಡ್ತಾರೆ, ಒಂದು ಕೊನೆ ಹೋಗಿ ಗುಂಪು ಮಾಡಿ ಕುಂದರ್ಬಿಡ್ತಾರೆ. ಒಂದ್ ಮ್ಯಾಗ ಒಂದೇ ಆತಂದ್ರೆ ತೆಳಗಿಂದ ಸತ್ತು ಬಿಡ್ತಾರೆ ಸರ್. ಅದರ ಸಲುವಾಗ ಫ್ರೀನಾಗ ಅಡ್ಡಾಡ್ಬೇಕು ಅವರು. ಅಂದ್ರೆ ಅವು ಒಂದು ಏಳೆಂಟು ದಿನ ಎಂಟು ದಿವಸ ಸರ್ ಅಷ್ಟೇ. ಹಾಂ, ಮೂರು ದಿವಸ ಫುಲ್ ನೈಟ್ ಅಲ್ಲಿ ಇದೇ ಮಾಡೋಕ್ಕಾಗುದಿಲ್ಲ ಸರ್. ಬಹಳ ಸಣ್ಣ ಇರ್ತಾರಲ್ಲ ಸರ್, ಒಂದ್ ದಿವಸದ ಮರಿ ಇರ್ತದೆ. ಅದ್ರ ಸಲುವಾಗ ಸ್ವಲ್ಪ ಬಹಳ ಕೇರ್ಫುಲ್ ಮಾಡ್ಬೇಕು ಅದ ಮೂರು ದಿವಸ. ಆಮೇಲೆ ಏನು ಡೈಲಿ ದ ಮುಂಜಾನೆ ಪೀಡ್ಸ್ ಹಾಕೋದು, ನೀರು ಸ್ವಲ್ಪ ಕ್ಲೀನ್ ಮಾಡಿ ನೀರು ಬಿಡುದು. ನೀರೇನು ಡೈರೆಕ್ಟ್ ಬರ್ತೈತಿ ಸರ್ ಪೈಪ್ ಲೈನ್, ಅದ್ರ ಪಾತ್ರೆಗಳು ಕ್ಲೀನ್ ಮಾಡೋದು ಇರ್ತೈತಿ. ಮುಂಜಾನೆ ಸಂಜೆಗೆ ಅಷ್ಟೇ ಒಂದು ಎರಡೆರಡು ಗಂಟೆ ಕೆಲಸ ಮಾಡಲೇಬೇಕು ಸರ್ ಅದು. ಮತ್ತು ಒಂದು ರ್ಯಾಕಿಂಗ್ ಇರ್ತೈತೆ ಅದು, ಸ್ವಲ್ಪ ಅದು ಭತ್ತದ ಇದು ಹಾಕೋದು ಇರ್ತೈತಲ್ಲ, ಅದು ಸ್ವಲ್ಪ ಇದು ಮಾಡಬೇಕು. ಹಾಂ, ಅಂದರೆ ಹಿಕ್ಕಿ ಬಿದ್ದು ತಂಪಾಗಿರುತ್ತೆ, ಕಾಲು ಆಡಿಸ್ಬೇಕು. ಹೌದು, ಹೊಟ್ಟಿ ಮೇಲೆ ಕೆಳಗಾಗಿ ಕಚ್ಚಾ ಆಗುದಿಲ್ಲ ಅದು. ಹೊಟ್ಟು ಒಂದ್ಸಲ ಹಾಕಿದ್ರೆ ಅದು ಕೋಳಿ ನಾವು ಮಾರಾಟ ಮಾಡೋ ತನಕ ಅದೇ ಹೊಟ್ಟೆ ಮತ್ತೆ. ಮೊದ್ಲ ಫಸ್ಟ್ ಒಂದ್ ನೂರ ಅರವತ್ ಪುಟದ ಐತಿ ನಮ್ದು, ಅದ ಒಂದಿದ ಅದ ಮೊದ್ಲ ಒಂದ್ ಇಪ್ಪತ್ ಪುಟ್ನಾಗ ಒಂದ್ ರೌಂಡ್ ಪತ್ರ ಹಾಕಿ ಸಣ್ಣ ಮರಿ ಇದ್ದ ಅಲ್ಲೇ ಹಿಡಿದು ಅಲ್ಲೇ ಎಲ್ಲ ಇದ ಎಂಟು ದಿವಸ ಆತಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ ಹೋಗುದು. ಒಂದ್ ಇಪ್ಪತ್ ದಿವಸ ಮಟ್ಟ ಪೂರ್ತಿ ಒಂದ್ ನೂರ ಅರವತ್ ಪುಟ ಇದ ಮಾಡ್ಬಿಡುದು. ಅದ ಡೈಲಿ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಆಗದೆ ಇರ್ತದೆ ಸರ್. ಅದ ಮೊದಲು ಸ್ವಲ್ಪ ಕಡಿಮೆ ಸಣ್ಣ ಇದ್ದಾಗ, ಆಮೇಲೆ ದೊಡ್ಡಾಗ ನೂರು ಗ್ರಾಮ್ ಎರಡ್ನೂರು ಗ್ರಾಮ್ ಡೈಲಿ ಇದಾಗ್ಬಿಡ್ತದೆ. ಅಲ್ಲಿ ಸಾಯು ಪ್ರಮಾಣ ಇದ್ದೇ ಇರುತ್ತಾ ಒಂದ್ ಎರಡು ಅಷ್ಟು ನೂರಕ್ಕ? ಹೌದು, ಕಡಿಮೆ ಇರ್ತೈತಿ. ಯಾಕಂದ್ರೆ ಕ್ವಾಲಿಟಿ ಚಲೋ ತಗೊಂಬರ್ಬೇಕು ಅವ್ರು, ಕಂಪ್ನಿಯವರು ನಮ್ ಇರುದಿಲ್ಲ. ಮತ್ತೆ ಅವರು ಅದ್ರೊಳಗೆ ಒಂದ್ ಎರಡ್ ಮೂರು ಕ್ವಾಲಿಟಿ ಐತಿ ಸರ್. ಥರ್ಡ್ ಕ್ವಾಲಿಟಿ ತಗೊಂಡ್ ಬಂದ್ರೆ ಸ್ವಲ್ಪ ಜಾಸ್ತಿ ಸಾಗುತ್ತೆ. ಚಲೋ ಕ್ವಾಲಿಟಿ ತಗೊಂಡ್ ಬಂದ್ರೆ ಏನಾಗುದಿಲ್ಲ. ಅಷ್ಟೇ ಒಂದ್ ಎರಡು ಒಂದ್ ಎಂಟು ಎಂಟು ಎಂಟು ಸಾವಿರ ಅಂದ್ರೆ ಅಷ್ಟೇ ಒಂದ್ ಹತ್ತು ಹನ್ನೆರಡು ಅಷ್ಟು ಇದಾಗ್ತದೆ. ಅವ್ರ ಕ್ವಾಲಿಟಿ ಗೊತ್ತಾಗುತ್ತಾ ಇದು ಒಳ್ಳೆ ಕ್ವಾಲಿಟಿ ಇದು ಕ್ವಾಲಿಟಿ ಸರಿ ಇಲ್ಲ? ಹೌದು, ಗೊತ್ತಾಗ್ತದೆ ಸರ್. ಆ ಚಿಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹೌದು ಹೌದು. ಹೆಂಗೆ ಗೊತ್ತಾಗುತ್ತೆ, ಏನು ಏನು ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ? ಅವ್ರ ಸೈಜ್ ಇರ್ತೈತೆ ಸರ್, ಸೈಜ್ನಾಗ ಸ್ವಲ್ಪ ಕಾಲು ಅವ್ರದ್ದು ಏನೇನು ಐತೆ ಅದ ಅದ್ರೊಳಗೆ ಗೊತ್ತಾಗ್ತದೆ ಸರ್. ಅದು ಲಸಿಕೆ ಅವ್ರು ಹಾಕೊಂಬಂದಿರ್ತಾರೆ, ನೀವು ಹಾಕ್ಬೇಕು? ಒಂದು ಲಸಿಕೆ ಅವರು ಹಾಕ್ಕೊಡ್ತಾರೆ ಫಸ್ಟ್, ಸೆಕೆಂಡ್ ಒಂದು ಆರು ದಿವಸಕ್ಕೆ ನಾವು ಮಾಡಬೇಕು. ಅದಕ್ಕೆ ಅನ್ನೊಳಗೆ ಡ್ರಾಪ್ಸ್ ಹಾಕ್ಬೋದು, ಆರು ದಿವಸ ಮತ್ತು ಹನ್ನೆರಡು ದಿವಸ, ಹಾಂ ಇಪ್ಪತ್ತು ದಿವಸ, ಮೂರು ಇದು ಇರ್ತೈತೆ ಸರ್. ಓಕೆ. ಹಾಂ, ಅವರು ಹಾಕಿಕೊಡ್ಲಿಲ್ಲ ಅಂದರೆ ಮೂರು ಮಾಡಬೇಕು ನಾವು, ಇಲ್ಲಾಂದ್ರೆ ಎರಡು ಮಾಡಬೇಕು. ಈ ಹಿಂದೆ ಕಣ್ಣಲ್ಲಿ ಹಾಕ್ತಿದ್ರು, ಇತ್ತೀಚೆಗೆ ಏನಂದ್ರೆ ಅವ್ರು ಕುಡಿಯೋ ನೀರಲ್ಲಿ ಹಾಕಿದ್ರೆ ಸಾಕು ಅಂತ ಅಂತಾರೆ. ಹೌದು, ಈಗ ಮತ್ತೆ ತ್ರಾಸಲ್ಲ ನಮ್ಗೆ ಹಾಕುದು, ಅದ್ರ ಸಲುವಾಗ ಎಲ್ಲರೂ ಏನು ಮಾಡಕತ್ತಾರೆ ಅಲ್ಲಿ ಹಾಕ್ಬಿಡ್ತಾರೆ ಸುಮ್ಮನೆ. ಕರೆ ಕಣ್ಣಾಗ ಹಾಕಿದ್ರೆ ಚಲೋ ಸರ್ ಅದು. ಹೌದು, ಹಾಂ ಪೂರ್ತಿ ಎಲ್ಲರಿಗೆ ಹೋಗ್ತದಲ್ಲ, ಪ್ರತಿಯೊಬ್ಬರ ಹಿಡ್ಕೊಂಡು ಹಾಕ್ತೀವಿ ನಾವು, ಎಲ್ಲರಿಗೆ ಆಗ್ತದೆ. ಇದು ನೀರು ಆವಾಗ ಯಾರು ಕುಡಿದಿಲ್ಲ ಅಂದ್ರೆ ಅವ್ರಿಗೆ ಹೋಗುದಿಲ್ಲ ಅದು ಔಷಧ, ಹಿಂಗೆ ಆಗ್ತದಲ್ಲ. ಅದರ ಸಲುವಾಗ ಕಣ್ಣಾಗ ಹಾಕಿದ್ರೆ ಚಲೋ, ಯಾವ ಡ್ರಾಪ್ಸ್ ಕಣ್ಣಾಗ ಹಾಕಬೇಕು ಚಲೋ ಅದು. ಒಂದೊಳ್ಳೆ ನಾವು ಕುಡಿಯೋ ನೀರಲ್ಲಿ ಹಾಕಿದ್ರೆ ಅಲ್ಲಿ ಏನ್ರ ಸಾವಿನ ಪ್ರಮಾಣ ಜಾಸ್ತಿ ಆಗುದ ಏನಾಗುತ್ತೆ? ಇಲ್ಲ ಅಷ್ಟೇನು ಆಗುದಿಲ್ಲ ಸರ್, ಒಂದ್ ದಿವಸ ಸ್ವಲ್ಪ ಇದಾಗ್ತೈತಿ ಸರ್, ಅಷ್ಟೇ ಇಲ್ಲ. ಯಾಕಂದ್ರೆ ಸ್ವಲ್ಪ ಚಲೋ ಇರುದಿಲ್ಲ ಯಾವ್ದು ಮರಿ, ಅವ್ ಸ್ವಲ್ಪ ಸತ್ತಾವ ಸರ್, ಆ ಡ್ರಾಪ್ಸ್ ಹಾಕ್ತಾವಲ್ಲ ವೀಕ್ ಇರ್ತಾವಲ್ಲ ಅವ್ರು ಸ್ವಲ್ಪ ಹೋಗ್ಬಿಡ್ತಾವ. ರೇಟ್ ಮುಂಚೆನ ಫಿಕ್ಸ್ ಆಗಿರುತ್ತೋ ಅಥವಾ ಕೊಂಡ್ಕೊಳ್ಳೋ? ಇಲ್ಲ, ನಮ್ಗೆ ಫಿಕ್ಸ್ ಇರ್ತೈತಿ ಸರ್. ಮೊದ್ಲ ನಾಲ್ಕು ರೂಪಾಯಿ ಇದ್ದ, ಈಗ ಆರು ರೂಪಾಯಿ ಇತ್ತು ಕೆ ಜಿ, ಆರು ರೂಪಾಯಿ ನಮ್ಗೆ ಕೊಡ್ತಾರೆ ಅವರು. ಹೌದಾ? ಮತ್ತೆ ನಾವು ಹೆಂಗ್ ಮೇಂಟೈನ್ ಮಾಡ್ತೇನೆ ಅದ್ರ ಮ್ಯಾಗ ಸ್ವಲ್ಪ ಎಂಟು ರೂಪಾಯಿ ಹತ್ತು ರೂಪಾಯಿ ಮಟ್ಟ ಹೋಗ್ತೈತೆ ಅದು. ಸ್ವಲ್ಪ ಫಿಟ್ಸ್ ಕರೆಕ್ಟ್ ಮೇಂಟೈನ್ಸ್ ಮಾಡಿ ತೆಳಗ ಏನು ಚಳಿಲು ಇದು ಏನು ಮಾಡಿಲ್ಲ ಅಂದ್ರೆ ಸ್ವಲ್ಪ ಎಂಟು ರೂಪಾಯಿ ಹತ್ತು ರೂಪಾಯಿ ಮಟ್ಟ ಕೆ ಜಿಗೆ ಹೋಗ್ತೈತೆ ಸರ್. ಅವರೇ ಕೊಂಡ್ಕೊಂಡ್ಬಿಡ್ತಾರೆ ಕಂಪ್ನಿಯವರೇ? ಹಾಂ, ಎಲ್ಲ ಅವರು ಕೊಡ್ತಾರೆ ಸರ್. ಅಥವಾ ನೀವು ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದಾ? ಇಲ್ಲ ಸರ್, ಅವರು ತಗೊಂಡು ಹೋಗ್ತಾರೆ. ಹೌದು ಹೌದು, ನಾವು ಮಾಡೋದಂದ್ರೆ ನಾವು ಹಾಕ್ಬೇಕು ಎಲ್ಲ. ಮತ್ತೆ ಫೀಡಿಸ್ ಕಾಸ್ಟ್ ಭಾಳ ಇರ್ತೈತೆ ಸರ್, ನಮ್ಗೆ ಆಗುದಿಲ್ಲ ಅದು. ಹೌದು, ಬಾಂಡ್ವಲ್ ಭಾಳ ಬೇಕ. ಮತ್ತೆ ರೇಟ್ ಡೌನ್ ಆತಂದ್ರೆ ಮತ್ತೆ ಲಾಸ್ ಆಗ್ತದೆ ಸರ್. ಅದರ ಸಲುವಾಗ ಈ ಕಂಪ್ನಿ ಹಾಕಿದ್ರೆ ಚಲೋ. ಈಗ ನಾಲ್ಕು ಸಾವಿರದ್ದು ಎರಡು ಶೆಡ್ ಇದೆ. ಹಾಂ, ನಾಲ್ಕು ಸಾವಿರ ನಾಲ್ಕು ಸಾವಿರ ಎಂಟು ಸಾವಿರ ಆಯ್ತು. ಎರಡು ಬ್ಯಾಚ್ ಬೇರೆ ಬೇರೆ ಮಾಡ್ತಿರೋ ಒಂದೇ ಸಲ ಆಗ್ತದೆ ಸರ್? ಹಂಗೆ ಹಾಕೋದು ಒಳ್ಳೇದು. ಹೌದು, ಒಂದೇ ಸಲ ಕೆಲಸ ಆಗ್ಬಿಡ್ತದಲ್ಲ, ಹೆಂಗಾದ್ರೆ ಉಳಿಬೇಕಲ್ಲೇ. ಮತ್ತೆ ಕೆಲಸ ಮಾಡಕ್ ಚಲೋ ಆಗ್ತದೆ ಸರ್. ಮತ್ತೆ ಮಳೆ ಗಾಳಿ ಬಿಸಿಲು ಚಳಿ ಎಲ್ಲಾನು ಕೂಡ ಸರಿಯಾಗಿ ಹೊಂದಾಣಿಕೆ ಆಗುವಂಗೆ ನೋಡ್ಕೋಬೇಕು. ಕ್ಲೈಮೇಟ್ ಸ್ವಲ್ಪ ಚಲೋ ಇರ್ಬೇಕು ಸರ್. ಅದು ಒಂದ ಕ್ಲೈಮೇಟ್ ಇದ್ರೆ ಬಿಸಿಲು ಇದ್ರೆ ಬಿಸಿಲು ಇದ್ರೆ ಆಗುದಿಲ್ಲ. ಬಿಸಿಲು ಮತ್ತೆ ಮಳೆದ ಮೋಡ್ ಬರ್ತದಲ್ಲ, ಹಿಂಗೆ ಹಿಂಗೆ ಆತ ಸ್ವಲ್ಪ ಸರ್ದಿ ಆಗ್ತದೆ ಸರ್ ಅವ್ರಿಗೆ. ಇಲ್ಲಾಂದ್ರ ಚಳಿ ಬಹಳ ಆತ, ಸ್ವಲ್ಪ ಪ್ಲಾಸ್ಟಿಕ್ ಇದು ಮಾಡಿದ್ರೆ ಏನಾಗುದಿಲ್ಲ, ಪ್ಲಾಸ್ಟಿಕ್ ಇರ್ತದೆ ಸರ್ ಅದು ಸೈಡಿಗೆ, ಅದು ಸ್ವಲ್ಪ ಹಂಗ ಓಪನ್ ಹಿಡಿದೆ ಅಂದ್ರೆ ಒಳಗೆ ಹೋಗ್ತಿಲ್ಲ ಚಳಿ, ಸರ್ದಿ ಆಗ್ಬಿಡ್ತದೆ, ಸರ್ದಿ ಬಹಳ ಪ್ರಾಬ್ಲಮ್ ಅವ್ರಿಗೆ. ಬೇಸಿಗೆ ಜಾಸ್ತಿ ಆದಷ್ಟು ಬಿಸಿಲು ಜಾಸ್ತಿ ಆದ್ರೆ ಅವಾಗ ಅವಾಗ ಸ್ವಲ್ಪ ಮ್ಯಾಗ ಭತ್ತ ಹುಲ್ಲು ಇರ್ತದೆ ಸರ್, ಅದ ಹಾಕ್ತೇವೆ ಈಗ ಬಿಸಿಲೊಳಗೆ. ಮತ್ತೆ ಸ್ಪ್ರಿಂಕ್ಲರ್ ಐತಿ ಸರ್ ಮ್ಯಾಗ, ಅದ ಮಧ್ಯಾಹ್ನ ಒಂದು 12 ಗಂಟೆಗೆ ಒಂದು ಅರ್ಧ ತಾಸು ಬಿಟ್ಟು 3-4 ಗಂಟೆ ಮಟ್ಟ ಸ್ವಲ್ಪ ಚಾಲೂ ಮಾಡ್ತೇವೆ, ಥಂಡ ಆಗ್ತೈತಿ ಇದೊಳಗೆ, ಏನಾಗುದಿಲ್ಲ. ಶೀಟ್ ಮೇಲೆ ಏನಾರ ಹಾಕ್ತಾರೆ? ಹೌದು, ಹುಲ್ಲು ಆಗ್ತದೆ ಸರ್, ಹುಲ್ಲು ಭತ್ತ ಹುಲ್ಲು ಇರ್ತದಲ್ಲ ಸ್ವಲ್ಪ ಹಾಕಿ ಅಂದ್ರೆ ಸ್ವಲ್ಪ ಇದಾಗ್ತದಲ್ಲ. ದಿನಾನು ಸಿಂಪಡಣೆ ಮಾಡೋಕ? ಡೈಲಿ ಅಲ್ಲ ಸರ್, ಒಂದು ದೊಡ್ಡಾಗ್ತದಲ್ಲ ಮರಿ, 3 ದಿವಸ ಆದ ನಂತರ ಸ್ವಲ್ಪ ದಪ್ಪ ಆಗ್ತಾವಲ್ಲ ಅವರು, ಅಟ್ಯಾಕ್ ಬರ್ತದೆ ಸರ್ ಅವ್ರಿಗೆ, ಗರಂ ಆಗಿ ಅಟ್ಯಾಕ್ ಬಳಿ ಬರ್ತದೆ. ಅದರ ಸಲುವಾಗಿ ಸ್ವಲ್ಪ ಟೆಂಪರೇಚರ್ ಮೇಂಟೈನ್ ಮಾಡಿದ್ರೆ ಏನಾಗುದಿಲ್ಲ ಸರ್, ಕಡಿಮೆ ಆಗ್ತದೆ, ಇಲ್ಲಾಂದ್ರೆ ಬಹಳ ಸತ್ತಾವ ಸರ್. ಈಗ ಬೇಸಿಗೆಯಲ್ಲಿ ನಿರ್ವಹಣೆ ಮಾಡೋದು ಕಷ್ಟನೂ ಅಥವಾ ಚಳಿಯಲ್ಲಿ ಅಥವಾ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ಏನಾಗುದಿಲ್ಲ ಸರ್ ಅವ್ರಿಗೆ, ಮಳೆಗಾಲದಲ್ಲಿ ಚಲೋ ಬರ್ತೈತೆ, ಬಿಸಿಲದ ಬಹಳ ಪ್ರಾಬ್ಲಮ್ ಅವ್ರಿಗೆ, ಅಟ್ಯಾಕ್ ಬರೋದು ಬಹಳ ಚಾನ್ಸಸ್ ಇರ್ತೈತೆ, ಗರಂ ಬಹಳ ಇರ್ತದಲ್ಲ. ಮಳೆಗಾಲದಲ್ಲಿ ಏನು ಸರ್ದಿದ್ದೆ ಸ್ವಲ್ಪ ಪ್ರಾಬ್ಲಮ್, ಬೇರೆ ಏನಾಗುದು. ಅವಾಗ ಇವಾಗ ಹಕ್ಕಿ ಜ್ವರ ಬಂತು ಅವು ಇವು ಏನೇನೋ ಹಬ್ಬಿಸಿಬಿಡ್ತಾರೆ, ಅವಾಗ ದೊಡ್ಡ ಲಾಸ್ ಅಲ್ಲ. ಅವರು ಕೊಡ್ತಾರೆ ಔಷಧ ಸ್ವಲ್ಪ, ಏನಾಗ್ತಂದ್ರೆ ಕಂಪ್ನಿಯವರು ಬಂದು ಎಲ್ಲ ಮೇಂಟೆನ್ಸ್ ಮಾಡ್ತಾರೆ ಅವರು, ಅವ್ರು ಡಾಕ್ಟರ್ ಇರ್ತೈತಿ, ಅವ್ರು ಬಂದು ಎಲ್ಲ ನೋಡಿ ಔಷಧಿಗಳು ಕೊಟ್ಟು ಹೋಗ್ತಾರೆ ಸರ್. ಎಷ್ಟು ಕೆಜಿ ಆಗುತ್ತೆ ನಿಮಗೆ ಒಂದು ಬ್ಯಾಚಲ್ಲಿ? ಅದು ಒಂದು 8,000 ರಿಂದ 16,000 ಕೆಜಿ. ಹೌದು, 2 ಕೆಜಿ ಆಗ್ತದೆ, 2 ಕೆಜಿ ಮ್ಯಾಗ ಆಗ್ತದೆ ಸರ್. ಹೌದು, 2.1, 2, 3 ಹಿಂಗೆ ಆಗುತ್ತೆ. ಎಷ್ಟು ಬರ್ತಂಗೆ ಅವ್ರು ಒಂದು ಬ್ಯಾಚಿಗೆ ನಿಮಗೆ ನಿಮ್ಮೊಳ ಲಾಭ ಎಷ್ಟಾಗುತ್ತೆ? ಲಾಭ ಅಂದ್ರೆ ಒಂದು 70-80 ಮಟ ಬರ್ತದೆ ಸರ್ ಅಷ್ಟೇ. ಹೌದು, ಸ್ವಲ್ಪ ಖರ್ಚ ಇರ್ತೈತಿ, ಇಲ್ಲಿ ತಗೊಂಡ್ ಬರ್ಬೇಕು, ಒಂದು 15,000 ಇಲ್ಲಿ ಆಗ್ತದೆ ಸರ್ ಅದು. ಮತ್ತೆ ನಮ್ಮ ಕರೆಂಟ್ ಬಿಲ್ಲ ಒಂದು 25 ಮಟ ಖರ್ಚು ಇರ್ತೈತಿ. ಮತ್ತೆ ಒಂದು ಲೇಬರ್ ತಗೋದು ನಾವು, ಒಂದು ಲೇಬರು ಮತ್ತೆ ಲೇಬರ್ 3 ಮಂದಿ ಇರ್ತದೆ, ಅವ್ರು ಸ್ವಲ್ಪ ಕೊಡ್ಬೇಕು. ಮತ್ತೆ ಅದು ಹಿಕ್ಕಿ ತಿಪ್ಪಿಗೆ ಹಾಕಿ ಅಥವಾ ಮಾರಾಟ ಮಾಡಿ ಅಷ್ಟು ಗೊಬ್ಬರ ಸಿಕ್ಕುತ್ತೆ ನಮಗೆ, ಖರ್ಚು ವೆಚ್ಚ ಅದರಲ್ಲಿ ಹೋಗೋಣ. ಸ್ವಲ್ಪ ಹೋಗ್ತೈತಿ ಅದ್ರೊಳಗೆ, ಖರೆ ಯಾರು ತಗೋದಿಲ್ಲ ಸರ್ ಅದ ಗೊಬ್ಬರ, ಅದು ಬಹಳ ಹಿಟ್ ಇರ್ತೈತಲ್ಲ, ಭತ್ತ ಬಿತ್ತ ಹಾಕಲಿಕ್ಕೆ ಯಾರು ತಗೋದಿಲ್ಲ. ಈಗ ಅವರು ಇಟ್ಟಂಗಿ ಹೊಡೆದಾರಲ್ಲ ಅವರು ಸ್ವಲ್ಪ ತಗೊಂಡು ಹೋಗ್ತಾರೆ ಸರ್, ಅದ ಮ್ಯಾಗ ಸೈಡ್ಗೆ ಹಾಕಲಿಕ್ಕೆ ತಗೊಂಡು ಹೋಗ್ತಾರೆ ಅವರು. ಬೇರೆ ಕಡೆಗೆ ಬೇಡಿಕೆ ಜಾಸ್ತಿ ಇದೆ ತೋಟಗಾರಿಕಾ ಬೆಳೆಗಳಲ್ಲಿ ಹಾಕಬಹುದು ಅಂತೇಳಿ? ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕು ಸರ್, ಚಲೋ ಅದ. ಆಕ್ಚುಲಿ ಭತ್ತಾಗೇನೆ ಚಲೋ ಸರ್, ಮಳೆ ಫುಲ್ ಮಳೆ ಜಮೀನು ಇರ್ತದಲ್ಲ ಅಲ್ಲಿ ಹಾಕ್ಲಿಕ್ಕೆ ಚಲೋ ಅದ, ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಬೇಕು. ಹೌದು, ಎಲ್ಲ ಗಿಡಗಳನ್ನು ಚಲೋ ಸರ್, ಅದ ನಾವು ಯೂರಿಯಾ ಪಿರಿಯ ಹಾಕ್ತಿಲ್ಲ ಅದ್ರ ಸಲುವಾಗಿ ಇದೆ ಚಲೋ, ಅದು ಜಾಸ್ತಿ ಪ್ರಮಾಣದಾಗ ಹಾಕ್ಬೇಡ ಸರ್, ಜಾಸ್ತಿ ಪ್ರಮಾಣ ಹಾಕಿದ್ರೆ ಸತ್ ಬಿಡ್ತದೆ ಎಲ್ಲ. ಇದು ಇಷ್ಟೆಲ್ಲ ಅನುಭವದಿಂದ ಏನ್ ಪಾಠ ಕಲ್ತ್ರಿ? ಯಾಕಂದ್ರೆ ಬದುಕು ಪಾಠ ಕಲ್ಸುತ್ತಂತಾರಲ್ಲ. ಹೌದು, ಏನರ ಕಲ್ತ್ರಿ? ಏನಂದ್ರೆ ಇಲ್ಲಿ ಭತ್ತದ ಇದೆ ಆಗುದಿಲ್ಲ ಸರ್, ನಮ್ಮ ಭತ್ತನ ಮಾಡ್ತಾ ಇದ್ದೆ ನಾವು, ಭತ್ತ ಮೊದಲು ಭತ್ತನೇ ಇದ್ದ ಅಲ್ಲೇ, ನಮ್ಮ 5 ಎಕರೆ ತೋಟ ಇದ್ದ, ಭತ್ತ ಮಾಡ್ತಾ ಇದ್ದೆ, ಅದ್ರ ಭಾಳ ಬೇಜಾರಾಗ್ಬಿಡ್ತದೆ, ರೇಟ್ ಸಿಕ್ಕುದಿಲ್ಲ ಮತ್ತೆ ಖರ್ಚು ಜಾಸ್ತಿ ಇರ್ತದೆ ಸರ್. ಒಂದು 10,000 ಭತ್ತ ಸಿಕ್ಕಿದಂದ್ರೆ 8,000 ಖರ್ಚಾನಿಗೆ ಆಗ್ಬಿಡ್ತದೆ. ಅದರ ಸಲುವಾಗಿ ನಾವು ಸ್ವಲ್ಪ ಇದು ಮಾಡಿ ಒಂದು ನಮ್ಮ ದೋಸ್ತ ಹೇಳಿದ ಕೋಳಿ ಫಾರ್ಮ್ ಸ್ವಲ್ಪ ಮಾಡಿ ಅದರೊಳಗೆ ಸ್ವಲ್ಪ ಲಾಭ ಐತಿ, ಅದರಲ್ಲೇ ಮಾಡಿದ್ದೀನಿ ಸರ್. ಅದು ಖುಷಿ ಇದೆ. ಹಾಂ ಸರ್, ಒಳ್ಳೇದು ಅಮ್ಮಾರ್, ಇಷ್ಟೆಲ್ಲ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೋಳಿ ಸಾಕಾಣಿಕೆ ಮತ್ತು ತೋಟಗಾರಿಕೆ ಕುರಿತು ಜೈಡಾದ ಅಮರ್ ಮೋಹನ್ ಗವಾಳ್ಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೆ ಹೈ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ

ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಸಂಹರಿಸುತ್ತೆ ಸಾಗೋಣ ಬಾಳ ಪಥದಲ್ಲಿ, ಸಂಹರಿಸುತ್ತೆ ಸಾಗೋಣ ಬಾಳ ಪಥದಲ್ಲಿ, ಸಂಹರಿಸುತ್ತಾ ಹೋಗಿ ಜೀವನದ ಹಾದಿ. ನಮಸ್ಕಾರ ಗೆಳೆಯರೇ, ಭಾರತ ಸರ್ಕಾರದ ಈ ಕಾರ್ಯಕ್ರಮವನ್ನು ಗಮನ ಕೊಟ್ಟು ಕೇಳಿ. ಗೆಳೆಯರೇ, ನಮ್ಮ ಇಂದಿನ ಕಾರ್ಯಕ್ರಮ ಡ್ರಗ್ಸ್ ಫ್ರೀ ಇಂಡಿಯಾದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೀವಿ ವಿಪಿನ್ ಅವರನ್ನ. ಯುವ ಜನರನ್ನ ನಶಾಮುಕ್ತಗೊಳಿಸೋದಕ್ಕಾಗಿ ಅಭೂತಪೂರ್ವ ಇವರು ಕೆಲಸ ಮಾಡಿದ್ದಾರೆ. ವಿಪಿನ್ ಅವರೇ, ಈಗ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸಹಯೋಗದೊಂದಿಗೆ ನಶಾಮುಕ್ತಿ ಕೇಂದ್ರ ನಡೆಸ್ತಾ ಇದ್ದೀವಿ. August 15, 2020 ಪ್ರಾರಂಭಿಸಲಾದ ನಶಾಮುಕ್ತ ಅಭಿಯಾನದಲ್ಲಿ ಸೇರಿ ಯುವ ಜನರನ್ನು ನಶಾಮುಕ್ತಗೊಳಿಸುವುದಕ್ಕಾಗಿ ಎಲ್ಲಾ ರೀತಿಯಿಂದಲೂ ಪ್ರಯತ್ನಿಸ್ತಾ ಇದ್ದೀವಿ. ಈ ತನಕ ಎಷ್ಟು ಮಂದಿಯನ್ನು ನಶಾಮುಕ್ತಗೊಳಿಸಿದ್ದೀರಿ ನೀವು? 5,000 ಜನರು, ಅಂದ್ರೆ ಯುವ ಜನರು ನಾವು ನಡೆಸುವ ನಶಾಮುಕ್ತಿ ಕೇಂದ್ರಕ್ಕೆ ಬಂದು ನಶಾ ಬಿಟ್ಟಿದ್ದಾರೆ. ಆದರೆ ನೀವು ನಶಾಮುಕ್ತ ಭಾರತ ಅಭಿಯಾನದ ಬಗ್ಗೆ ಮಾತಾಡಿದ್ರೇನೆ ಚೆನ್ನಾಗಿರೋದು. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಾಡಲಾಗುತ್ತಿರುವಂತಹ ಅಭಿಯಾನ ಇದು. ಸರಿ, ನಶಾಮುಕ್ತ ಭಾರತ ಅಭಿಯಾನದ ಬಗ್ಗೆ ಹೇಳಿ. ನೋಡಿ, ಮೊದಲಿಗೆ ಜಾಗೃತಿ. ಈ ಅಭಿಯಾನದಲ್ಲಿ ರಾಷ್ಟ್ರೀಯ ಮಾಧ್ಯಮದ ಜೊತೆ ಜೊತೆ ಆನ್ ಗ್ರೌಂಡ್ ಆಕ್ಟಿವಿಟೀಸ್ ಮೂಲಕ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಮಾಜದ ಎಲ್ಲ ವರ್ಗಗಳಲ್ಲಿ ನಶಾದ ದುಷ್ಪ್ರಭಾವದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ. ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಬೇರೆ ಯಾವ್ಯಾವ ವಿಚಾರದ ಬಗ್ಗೆ ಗಮನ ಕೊಡಲಾಗುತ್ತೆ? ನಶಾ ಪೀಡಿತರ ಕೌನ್ಸೆಲಿಂಗ್, ನಶಾ ಸಂಬಂಧಿತ ಚಿಕಿತ್ಸೆ, ಪುನರ್ವಾಸದ ಬಗ್ಗೆ ಗಮನ ಹರಿಸಲಾಗುತ್ತೆ. ಈಗ ಒಂದು ವೈಯಕ್ತಿಕ ಪ್ರಶ್ನೆ, ಈ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳೋದಕ್ಕೆ ನಿಮಗೆ ಪ್ರೇರಣೆ ಸಿಕ್ಕಿದ್ದು ಎಲ್ಲಿಂದ? ನಾನೇ ಮೊದಲು ನಶಾದ ಚಟಕ್ಕೆ ಒಳಗಾಗಿದ್ದೆ. ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬಹುದು, ದೆಹಲಿಯಲ್ಲಿದ್ದು ಮೆಡಿಕಲ್ ಓದ್ತಿರುವಾಗ ನಶಾದ ಚಟಕ್ಕೆ ಒಳಗಾದೆ. ನನಗೆ ಈಗಲೂ ನೆನಪಿದೆ, ಊರಿಂದ ನಮ್ಮ ಹಾಸ್ಟೆಲ್ಗೆ ಅಪ್ಪ ಬಂದಿದ್ರು. ಆ ದಿನ ಗಾರ್ಡ್ ಸಾಹೇಬ್ರೆ, ಈ ಹಾಸ್ಟೆಲ್ಗೆ ಪೊಲೀಸರು ಯಾಕೆ ಬಂದಿದ್ದಾರೆ? ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಈಗೀಗ ಈ ಹುಡುಗರೆಲ್ಲ ಓದೋದು ಕಡಿಮೆ, ನಶಾ ಮಾಡೋದೇ ಹೆಚ್ಚು. ಇದು ಹಾಸ್ಟೆಲ್ ಅಲ್ಲ, ನಶಾದ ತಾಣ ಆಗ್ಬಿಟ್ಟಿದೆ. ಸರಿ, ನಾನು ನನ್ನ ಮಗನನ್ನ ಭೇಟಿ ಆಗ್ಬೇಕು. ಚೆಕ್ಕಿಂಗ್ ಮಾಡಿ ಪೊಲೀಸರು ಹೋದ ನಂತರ ನಿಮ್ಮ ಮಗನನ್ನ ಭೇಟಿ ಮಾಡಿ. ನೋಡಿ, ಹೋಯ್ತು ದಿಬ್ಬಣ್ಣ. ಹೇಳಿ, ಈಗ ಯಾರನ್ನು ಭೇಟಿ ಆಗ್ಬೇಕು? ಅದೇ ರೂಮ್ ನಂಬರ್ 55 ವಿಪಿನ್ ಗುಪ್ತಾ. ವಿಪಿನ್ ಗುಪ್ತಾ, ಅವನು number 1 ನಶಾ ಮಾಡೋನು. ನಿಮ್ ಮಗನ? ಅವನನ್ನ ಪೊಲೀಸರು ಹುಡ್ಕೊಂಡು ಆಗ್ಲೇ ಹೋಗ್ಬಿಟ್ರು. ಓ ದೇವ್ರೆ. ಹಾಗಾದ್ರೆ ನೀವು ಅದರಿಂದ ಹೇಗೆ ಪಾರಾದ್ರಿ? ಮತ್ತೆ ಪೊಲೀಸರಿಂದ ಬಿಡುಗಡೆ ಮಾಡಿದ್ಮೇಲೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಸಹಾಯದಿಂದ ನಡೀತಿರುವ ದೆಹಲಿಯ ಒಂದು ನಶಾಮುಕ್ತಿ ಕೇಂದ್ರದಲ್ಲಿ ಚಿಕಿತ್ಸೆ, ಆರೈಕೆ ಮತ್ತು ಮನೆಯವರ ಸಹಯೋಗದಿಂದ ನಾನೇ ಸಾಮಾನ್ಯ ಜೀವನಕ್ಕೆ ಮರಳಿದೆ. ಆದ್ರೆ ನಶಾಮುಕ್ತಿ ಕಾರ್ಯಕ್ರಮದ ಜೊತೆ ಸೇರುವ ಆ ವಿಚಾರ ಅದು ನಿಮ್ಗೆ ಹೇಗೆ ಬಂತು? ನನ್ನ ಮೆಡಿಕಲ್ ಕೆರಿಯರ್ ಏನಿತ್ತಲ್ಲ ಅದು ಕೆಟ್ಟೋಯ್ತು, ಆದ್ರೆ ಮನಸ್ಸಿನಲ್ಲಿ ಸೇವಾ ಭಾವನೆ ಉಳಿದಿತ್ತು. ನಶಾ ಜಗತ್ತು ಮೊದಲೇ ಪರಿಚಯ ಆಗಿತ್ತಲ್ಲ, ಇನ್ನು ಯಾವುದೇ ವ್ಯಕ್ತಿಯ ಬಾಳು ಹಾಳಾಗಬಾರದು ಅಂತ ನಾನು ನಿರ್ಧಾರ ಮಾಡಿದೆ. ಸರಿ ಸರಿ, ನಶಾಮುಕ್ತ ಭಾರತ ಅಭಿಯಾನದ ಕರೆಂಟ್ ಸ್ಟೇಟಸ್ ಬಗ್ಗೆ ಹೇಳ್ತೀರಾ ಸ್ವಲ್ಪ? ನೋಡಿ, ಸೋಷಿಯಲ್ ಮತ್ತು ಇತರ ಆಕ್ಟಿವಿಟೀಸ್ ಮೂಲಕ ಈ ತನಕ 1,00,000 ಜನರಿಗೆ ಈ ಅಭಿಯಾನದ ಪ್ರಯೋಜನ ತಲುಪಿದೆ. ದೇಶದ 272 ಜಿಲ್ಲೆಗಳಲ್ಲಿ 13,000 ತರಬೇತಿ ಪಡೆದ ವಾಲಂಟಿಯರ್ಸ್ ಈ ಅಭಿಯಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 46,00,000 ಅಧಿಕ ಯುವಜನರು ಈ ಅಭಿಯಾನದ ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ, ಸೇವೆ ಸಲ್ಲಿಸುತ್ತಿದ್ದಾರೆ. 4,000 ಅಧಿಕ ಯುವ ಮಂಡಲಗಳು NYK ಮತ್ತು NSS ವಾಲಂಟಿಯರ್ಸ್ ಮತ್ತು ಯೂತ್ ಕ್ಲಬ್ ಈ ಅಭಿಯಾನದಲ್ಲಿ ತೊಡಗಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಅಭಿಯಾನದಲ್ಲಿ ಜನರು ಕೆಲಸ ಮಾಡ್ತಿದ್ದಾರೆ ಅಂತಾಯ್ತು. ಹೌದೌದು. ಈಗ ಒಂದು ಪ್ರಶ್ನೆ, ಈ ಅಭಿಯಾನದ ವಿವಿಧ ಹಂತಗಳ ಡೇಟಾ ಇದೆಯಲ್ಲ, ಅದ್ ನಿಮ್ಗೆ ಹೇಗೆ ಸಿಗುತ್ತೆ? ಒಳ್ಳೆ ಪ್ರಶ್ನೆ. ಇದಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಒಂದು ಮೊಬೈಲ್ ಆಪ್ ಇದೆ. ಮಾಸ್ಟರ್ ವಾಲಂಟಿಯರ್ ಸ್ಥಳ ಮಟ್ಟದಲ್ಲಿ ಎಲ್ಲಾ ಮಾಹಿತಿ ಒದಗಿಸ್ತಾರೆ. ಈ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಲಭ್ಯ ಇದೆ.